ಇವತ್ತಿನ ಈ ಕಾರ್ಯಕ್ರಮದೊಳಗ ಟೊಮ್ಯಾಟೊ ತಳಿಗಳ ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜಾನ್ವಿ ಬಿಆರ್ ಅವರೊಂದಿಗಿನ ಸಂದರ್ಶನ ಕೇಳೋಣಂತ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದೊಳಗ ನಾವು ಟೊಮ್ಯಾಟೊ ಬೇಸಾಯ ಇರಬಹುದು ಅಥವಾ ಟೊಮ್ಯಾಟೊ ತಳಿಗಳ ಬಗ್ಗೆ ವಿಶೇಷವಾಗಿ ನಾವು ಮಾಹಿತಿ ಮಾಡಿಕೊಳ್ಳೋಣ. ಟೊಮ್ಯಾಟೊ ಬೆಳೆಗಾರರು ಲಕ್ಷ ವಹಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಟೊಮ್ಯಾಟೊ ಯಾರು ಬೆಳಿಬೇಕು ಅಂತಂತೀರಿ ಅವರು ಕೂಡ ಲಕ್ಷ ವಹಿಸಬಹುದು. ಟೊಮ್ಯಾಟೊ ತಳಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗ ನಮಗ ತಿಳಿಸಿಕೊಡೋದಕ್ಕ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಜಾಹ್ನವಿ ಡಿಆರ್ ಅವರು ನಮ್ಮ ಜೊತೆಗಿದ್ದಾರೆ. ಜಾಹ್ನವಿ ಅವರೇ, ಹಾರ್ದಿಕವಾದಂತಹ ಸ್ವಾಗತ, ನಮಸ್ಕಾರ. ನಮಸ್ತೆ. ನಾವು ನೋಡ್ತಾ ಇದ್ದೀವಿ ಸಂಶೋಧನೆಯಿಂದ ಹೊಸ ಹೊಸ ತಳಿಗಳ ಉತ್ಪಾದನೆಯನ್ನ ನಮ್ಮ ಕೃಷಿ ವಿಜ್ಞಾನಿಗಳು ಮಾಡ್ತಾ ಇರೋದನ್ನ. ಸಾಕಷ್ಟು ಸಂಸ್ಥೆಗಳು ಇವತ್ತ ಹೊಸ ಸಂಕಲನ ತಳಿಗಳನ್ನ ಬಿಡುಗಡೆ ಮಾಡುವಂತಹ ನಿಟ್ಟಿನೊಳಗೆ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದಾವೆ. ಅದೇ ರೀತಿಯಾಗಿ ದಿನ ದಿನ ಕಳೆದರೂ ಸಹಿತ ಹೆಚ್ಚು ಕಡಿಮೆ ಅತ್ಯಂತ ಅಲ್ಪಾವಧಿಯೊಳಗ ಇವತ್ತ ಸಂಕಲನ ತಳಿಗಳನ್ನ ನಾವು ಮಾರ್ಕೆಟಿಂಗ್ ಬರುವುದನ್ನ ನೋಡ್ತಾ ಇದ್ದೀವಿ. ವಿಶೇಷವಾಗಿ ರೈತರ ಒಂದು ಆದಾಯವನ್ನು ಹೆಚ್ಚು ಮಾಡುವಂತಹ ನಿಟ್ಟಿನೊಳಗೆ ಟೊಮ್ಯಾಟೊ ಇರಬಹುದು, ಮೆಣಸಿನಕಾಯಿ ಇರಬಹುದು, ಕಲ್ಲಂಗಡಿ ಇರಬಹುದು, ಕರ್ಬೂಜ್ ಇರಬಹುದು, ಇಂಥವೇನು ತರಕಾರಿ ಬೆಳೆಗಳದಾವ ಇವುಗಳ ತಳಿಗಳು ಮಾರುಕಟ್ಟೆಗೆ ಬರ್ತಾ ಇರ್ತಾವ. ಇಂಥ ಯಾವ್ಯಾವ ಹೊಸ ತಳಿಗಳು ಬಂದವ ನಮ್ಮ ರೈತರಿಗೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಅವರಿಗೆ ಈ ಕಾರ್ಯಕ್ರಮದೊಳಗ ಯಾವ ತಳಿಗಳದಾವ, ಆಮೇಲೆ ಯಾವ ಹೊಸ ಹೊಸ ಸಂಕಲನ ತಳಿಗಳದಾವ, ಯಾವನ್ನ ನಮ್ಮ ರೈತರು ಬೆಳಿಬಹುದು, ಯಾವ ತಳಿಗಳನ್ನ ನಮ್ಮ ರೈತರು ನಂಬಬಹುದು, ಈ ಎಲ್ಲ ವಿಚಾರವಾಗಿ ಅವರಿಗೆ ಒಂದು ಮಾಹಿತಿಯನ್ನ ತಾವು ಮಾಡಿಕೊಡ್ತೀರಿ. ಮೊದಲನೇದಾಗಿ ಟೊಮ್ಯಾಟೊ ಬೆಳೆಯಲ್ಲಿ ಸಂಕೀರ್ಣ ತಳಿಗಳು ಅನೇಕವಾಗಿ ಇವಾಗ ಬಂದಿದ್ದಾವೆ ಸರ್ ಮಾರುಕಟ್ಟೆಗೆ. ಪ್ರಥಮವಾಗಿ ಹೇಳಬೇಕು ಅಂದ್ರೆ ಅರ್ಕ ರಕ್ಷಕ್, ಇದು ಸಂಕೀರ್ಣ ತಳಿ ಸರ್. ಇದು IHR ಇನ್ಸ್ಟಿಟ್ಯೂಟ್ ಇಂದ ರಿಲೀಸ್ ಆಗಿರುವಂತಹ ಒಂದು ಸಂಕೀರ್ಣ ತಳಿ. ಸೊ ಇದು ಅಧಿಕ ಇಳುವರಿ ನೀಡುವ ಜೊತೆಗೆ ಇದು ಮೂರು ರೋಗಗಳನ್ನ ತಡೆಗಟ್ಟುವ ಶಕ್ತಿಯನ್ನ ಒಳಗೊಂಡಿದೆ ಸರ್. ಯಾವ್ಯಾವ್ದು ಅಂದ್ರೆ ರೈತರಿಗೆ ಈಗ ಬಹುಮುಖ್ಯವಾದ ರೋಗಗಳು ಸರ್ ಇವಾಗ ಅವ್ರದ್ದು ಇದ್ರಲ್ಲಿ ಬರುವಂತವು ಯಾವ್ದು ಅಂದ್ರೆ ಎಲೆ ಮುಟುರು ನಂಜು ರೋಗ, ದುಂಡ್ರಣು ರೋಗ, ಸೊರಗು ರೋಗ, ಹಾಗೆ ಎಲೆ ಚಿಕ್ಕು ರೋಗ. ಈ ಮೂರು ರೋಗಗಳಿಂದ ತಡೆಯುವಂತ ಶಕ್ತಿ ತಳಿಗಿದೆ. ಹಾಗಾಗಿ ಈ ತಳಿ ಎಲೆಗಳು ದಟ್ಟ ಹಸಿರು ಬಣ್ಣದಿಂದ ಕೂಡಿದ್ದು 60-75 ದಿನಗಳಲ್ಲಿ ಇವು ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸರ್. ಅದೇ ರೀತಿಯಾಗಿ ಇದ್ರದ್ದು ಒಂದು ಹಣ್ಣಿಂದು ಸರಾಸರಿ ತೂಕ 80-90 ಗ್ರಾಮ್ಗಳಿದ್ದು ದುಂಡಾಗಿರ್ತವೆ ಸರ್, ಚೌಕಾಕಾರದಿಂದ ದುಂಡಾಗಿರುತ್ತದೆ ಸರ್. ಅದೇ ರೀತಿಯಾಗಿ ಇವು ಒಟ್ಟು 75-80 ಟನ್ನಷ್ಟು ಇವು ಇಳುವರಿಯನ್ನು ಕೊಡ್ತವೆ ಸರ್. ಸರ್ ಅದೇ ರೀತಿಯಾಗಿ ಇವು ಒಟ್ಟು ಇಳುವರಿನ 140-150 ದಿನಗಳಲ್ಲಿ ನಾವು ಇದನ್ನ ಪಡೆಯಬಹುದು ಸರ್. ಇದು ಅರ್ಕ ರಕ್ಷಕ್ ಸರ್, ಮೂರು ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಮುಂದಿನದಾಗಿ ಇನ್ನೊಂದು ತಳಿ ಹೆಸರು ಅರ್ಕ ಸಾಮ್ರಾಟ್ ಸರ್. ಇದು ಕೂಡ ಅಧಿಕ ಇಳುವರಿ ನೀಡುವಂತಹ ಒಂದು ತಳಿಯಾಗಿದ್ದು ಇದು ಕೂಡ ಮೂರು ಸಾಂಕ್ರಾಮಿಕ ರೋಗಗಳು ಯಾವ್ಯಾವ್ದು ಅಂತಂದ್ರೆ ಎಲೆ ಮುಟುರು ನಂಜು ರೋಗ, ದುಂಡಾಣು ರೋಗ ಹಾಗೂ ಎಲೆ ಚಿಕ್ಕಿ ರೋಗ. ಈ ಮೂರು ರೋಗಗಳಿಗೂ ಕೂಡ ಇದು ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ. ಹಾಗೂ ಈ ತಳಿಯು ಕೂಡ ನಾಟಿ ಮಾಡಿದ 65-70 ದಿನಗಳ ಒಳಗೆ ಹಣ್ಣುಗಳನ್ನ ಬಿಡುತ್ತದೆ. ಒಂದು ಹಣ್ಣು 90-100 ಗ್ರಾಮ್ ಅಷ್ಟು ತೂಕ ಹೊಂದಿರುತ್ತದೆ ಸರ್. ಹಾಗೂ ಇದು ಸಾಮಾನ್ಯ ದಿನಗಳಲ್ಲಿ ಅಂದ್ರೆ ಇದ್ರದ್ದು ಸ್ಟೋರೇಜ್ ಲೈಫ್ ಎಷ್ಟಿದೆ ಅಂತಂದ್ರೆ 20-21 ದಿನಗಳಲ್ಲಿ ನಾವು ನಿನ್ನ ಸಾಮಾನ್ಯ ವಾತಾವರಣಗಳಲ್ಲಿ ಇಡಬಹುದು ಸರ್. ಸಂರಕ್ಷಣೆ ತಳಿ ಸರ್, ಇದು ಹಾಳಾಗೋದಲ್ಲೇ ನಾವು ರಕ್ಷಣೆ ಮಾಡಬಹುದು ಸರ್. ಅದೇ ರೀತಿ ಇದು ಕೂಡ 80-85 ಟನ್ನಷ್ಟು ಇಳುವರಿಯನ್ನ ನೀಡುತ್ತೆ ಸರ್. ಇನ್ನೊಂದು ತಳಿ ಸಂಕರಣ ತಳಿ ಬಂದ್ಬಿಟ್ಟು ಅರ್ಕ ಅಬೇತ್. ಇದು ಕೂಡ ಒಂದು ಬಹುರೋಗ ನಿರೋಧಕ ತಳಿಯಾಗಿದೆ ಸರ್. ಎಲೆ ಮುಟುರು ರೋಗ, ದುಂಡಾಣು ರೋಗ, ಮೊದಲನೇ ಹಾಗೂ ಕೊನೆಯ ಅಂಗಮಾರಿ ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿದೆ ಸರ್. ಇದರ ಕಾಯಿಗಳು ಏನ್ ಹಣ್ಣಿರ್ತವೆ ಅವು ಗೋಲಾಕೃತಿಯಾಗಿ ಇರ್ತವೆ ಸರ್. ಹಾಗೆ ಮಧ್ಯಮ ತೂಕ ಅಂದ್ರೆ 90-100 ಗ್ರಾಮ್ ಅಷ್ಟು ತೂಕ ಇರ್ತವೆ. ಹಾಗೂ ಇದು ಮೂರು ವರ್ಷದ ಮೂರು ಹಂಗಾಮಿಗಳಲ್ಲಿ ಅಂದ್ರೆ ಜೂನ್ರಿಂದ ಜುಲೈ, ಅಕ್ಟೋಬರ್ ನವೆಂಬರ್, ಮೂರು ಹಂಗಾಮಿನಲ್ಲೂ ಕೂಡ ಇದನ್ನ ಬೆಳಿಬಹುದು. 140-150 ದಿನಗಳಲ್ಲಿ ಇದು ಬೆಳೆ ಮುಕ್ತಾಯಗೊಳ್ಳುತ್ತದೆ ಸರ್. ಇದು ಕೂಡ 70-75 ಟನ್ನಷ್ಟು ಇಳುವರಿಯನ್ನು ನೀಡುತ್ತದೆ ಸರ್. ಅದೇ ರೀತಿ ಅರ್ಕ ವಿಶೇಷ ಅಂತ ಸರ್, ಇದು ಕೂಡ ಸಂಕರ್ಣ ತಳಿ ಅಂದ್ರೆ ಹೈಬ್ರಿಡ್ ತಳಿಯಾಗಿದ್ದು ಇದು ಪ್ರತಿ ಹೆಕ್ಟರಿಗೆ 75-80 ಟನ್ನಷ್ಟು ಇಳುವರಿಯನ್ನು ಕೊಡುತ್ತದೆ. ಇದು ಕೂಡ ಎಲೆ ಮುದುರು ರೋಗ, ದುಂಡಾಣು ರೋಗ ಹಾಗೂ ಮೊದಲನೇ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ. ಇದು ಕೂಡ ಸಂಸ್ಕರಣೆಗೆ ಯೋಗ್ಯವಾದ ತಳಿಯಾಗಿದ್ದು ಪ್ರತಿ ಹಣ್ಣಿನ ತೂಕ 70-75 ಗ್ರಾಮ್ ಅಷ್ಟು ಇರುತ್ತದೆ ಸರ್. ಇನ್ನೊಂದು ತಳಿ ಅರ್ಕ ಆದಿತ್ಯ. ಇದು ಸಂಕರ್ಣ ತಳಿಯಾಗಿದ್ದು ಪ್ರತಿ ಹೆಕ್ಟರಿಗೆ 60-70 ಟನ್ನಷ್ಟು ಇಳುವರಿಯನ್ನು ಕೊಡುತ್ತದೆ ಸರ್. ಇದು ಕೂಡ ಎಲೆ ಮುದುರು ರೋಗ, ದುಂಡಾಣು ಸೊರಗು ರೋಗ ಹಾಗೂ ಮೊದಲನೇ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಸರ್.

ನಾಟಿ ಮಾಡಬೇಕಾದ್ರೆ ಸರ್, ಪ್ರತಿ 16 ಟೊಮೆಟೊ ಸಾಲುಗಳಿಗೆ ಒಂದು ಸಾಲು ಆಫ್ರಿಕನ್ ಚೆಂಡು ಹೂಗಳನ್ನ ನಾಟಿ ಮಾಡ್ಬೇಕು ಸರ್. ಸಾಮಾನ್ಯವಾಗಿ ಚೆಂಡು ಹೂವಿಂದು ಏನಿರ್ತಾವಲ್ಲ ಸರ್, ಅವು 40 ದಿನ ಬೆಳೆದ ಚೆಂಡು ಹೂವಿನ ಸಸಿಗಳನ್ನು ಹಾಗೂ 25 ದಿನ ಬೆಳೆದ ಟೊಮೆಟೊ ಸಸಿಗಳನ್ನು ನಾಟಿ ಮಾಡಲು ನಾವು ಬಳಸಬಹುದು ಸರ್. ಬೇಸಿಗೆ ಕಾಲದಲ್ಲಿ ಮೆಕ್ಕೆಜೋಳ ಅಥವಾ ಸಜ್ಜೆ ಅಥವಾ ಮೇವಿನ ಜೋಳದ ಸಾಲುಗಳನ್ನು ತಡೆ ಬೆಳೆಯಾಗಿ ಕೂಡ ನಾವು ಇದನ್ನು ಹಾಕಬಹುದು ಸರ್. ಇದರಿಂದ ಎಲೆ ಮುಟ್ಟರು ರೋಗ ಪ್ರಮಾಣ ಕಡಿಮೆ ಆಗುತ್ತದೆ ಸರ್, ಹಾಗಾಗಿ ನಾವು ಹಾಕಬಹುದು ಸರ್. ಮತ್ತೆ ಕೀಟಗಳ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಸರ್. ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಜಾನವಿ ಅವರೇ. ನಮ್ಮ ರೈತರು ಟೊಮ್ಯಾಟೊ ಬೆಳೆಯುವಂತಹ ಒಂದು ಸಂದರ್ಭದೊಳಗೆ ಯಾವ ತಳಿಗಳನ್ನ ಬಳಸಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಮಾರ್ಗದರ್ಶನ ತಾವು ಮಾಡಿದ್ದೀರಿ. ಮತ್ತೆ ವಿಶೇಷವಾದಂತಹ ಒಂದು ಕ್ರಮಗಳು ಯಾವ ರೀತಿ ಸಸಿಗಳನ್ನ ಬೆಳೆಸಿಕೊಂಡು ನಾವೇ ನಮ್ಮ ತೋಟದೊಳಗೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸಸಿಗಳು ನಮಗೆ ಸಿಗ್ತಾವ. ಆಮೇಲೆ ಅದರ ಜೊತೆಗೆ ನಮ್ಗೆ ಯಾವ ಸ್ಥಳೀಯ ಸಸಿ ಬೇಕು ಅದನ್ನ ನಾವು ತಯಾರು ಮಾಡಿ ನಮ್ಮ ತೋಟಕ್ಕೆ ಹಾಕುವಂತಹ ಒಂದು ಕೆಲಸವನ್ನ ನಾವು ಮಾಡಿಕೊಳ್ಬಹುದು. ಅದರಿಂದ ನಾವು ಹೆಚ್ಚಿನ ಒಂದು ಆದಾಯವನ್ನ ಕೂಡ ಪಡಿಬಹುದು, ಹೆಚ್ಚಿನ ಇಳುವರಿ ಪಡಿಬಹುದು. ಆಮೇಲೆ ಈಗ ತಾವು ಚೆಂಡು ಹೂ ಬೆಳೆಸಬಹುದು ಅಂತಂದ್ರಿ, ಮೇವಿನ ಜೋಳವನ್ನು ಬೆಳೆಸಬಹುದು ಅಂತಂದ್ರಿ, ಇಂತಹ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ನಮ್ಮ ರೈತರಿಗೆ ಅದನ್ನ ನಿರ್ವಹಣೆ ಮಾಡಬೇಕಲ್ಲ. ನಮ್ಮ ರೈತರು ರೋಗಗಳ ಒಂದು ನಿರ್ವಹಣೆ ಮಾಡಬೇಕು ಅಂತಂದಾಗ, ಕೀಟಗಳ ನಿರ್ವಹಣೆ ಮಾಡಬೇಕು ಅಂತಂದಾಗ ಸಾಕಷ್ಟು ಖರ್ಚು ಮಾಡಬೇಕಾಗ್ತದೆ. ಅದರ ಜೊತೆಗೆ ಪರಿಸರ ಸ್ನೇಹಿಯಾದಂತಹ ಒಂದು ಕ್ರಮ ಕೈಗೊಳ್ಳೋದ್ರಿಂದ ಏನು ವಿಷದ ಬಾಧೆ ಇರ್ತದ, ಅದು ರಾಸಾಯನಿಕ ಪೀಡನಾಶಕಗಳಿರಬಹುದು, ಕೀಟನಾಶಕಗಳಿರಬಹುದು, ಇಂಥವು ಅವುಗಳು ವಿಷ ಪದಾರ್ಥಗಳವೆಲ್ಲ, ಅವುಗಳನ್ನು ನಾವು ದೂರ ಇಡೋದ್ರಿಂದ ನಾವು ವಿಷಮುಕ್ತವಾದಂತಹ ಒಂದು ಟೊಮ್ಯಾಟೊ ತಯಾರು ಮಾಡಬಹುದು, ವಿಷಮುಕ್ತವಾದಂತಹ ಆಹಾರ ನಮ್ಮ ಗ್ರಾಹಕರಿಗೆ ಕೊಡಬಹುದು. ಈ ನಿಟ್ಟಿನೊಳಗೆ ನಮ್ಮ ರೈತರು ಪ್ರಯೋಗಗಳನ್ನು ಮಾಡಿ ಒಳ್ಳೆ ಆಹಾರ ಬೆಳೆಯೋದ್ರ ಕಡೆ ಗಮನ ಹರಿಸಬೇಕು. ಆತ್ಮೀಯರೇ, ಯಾರಾದರೂ ತಾವು ಜಾಹ್ನವಿ ಅವರ ಜೊತೆಗೆ ಮಾತಾಡಿ ಈ ಟೊಮ್ಯಾಟೊ ಬೆಳೆ ಇರಬಹುದು ಅಥವಾ ಬೇರೆ ತರಕಾರಿ ಬೆಳೆಗಳಿರಬಹುದು ಅವುಗಳ ಬಗ್ಗೆ ಮಾಹಿತಿ ಪಡಿಬೇಕು ಅಂತಂದ್ರೆ ತಮಗೆ ಅವರ ನಂಬರ್ ನ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8151919030 ಈ ನಂಬರ್ನ ಕಚೇರಿಯ ಸಮಯದೊಳಗ ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ಜಾಹ್ನವಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸುಧಾರಿತ ಟೊಮ್ಯಾಟೊ ಬೇಸಾಯ ಕ್ರಮಗಳ ಜೊತೆ ಜೊತೆಗೇನೆ ಟೊಮ್ಯಾಟೊ ತಳಿಗಳ ಬಗ್ಗೆ, ಹೈಬ್ರಿಡ್ ಸಂಕರಣ ತಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ತನಕ ಟೊಮ್ಯಾಟೊ ತಳಿಗಳ ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಜಾನ್ವಿ ಬಿಆರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆಕಾಶವಾಣಿಯ ಎಲ್ಲಾ ಕೇಳುಗರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಜಹೀರ್ ಅಹಮದ್, ವಿಜ್ಞಾನಿ ಸಸ್ಯರೋಗಶಾಸ್ತ್ರ ವಿಭಾಗ, ಕೆವಿಕೆ, ಕಲಬುರಗಿ. ನಾವೆಲ್ಲ ನೋಡ್ತಾ ಇದ್ದೇವೆ, ಈಗ ಮಳೆ ಆದ್ಮೇಲೆ ಈಗಾಗಲೇ 330 mm ಮಳೆ ಮಳೆಯಾದ ಸನ್ನಿವೇಶದಲ್ಲಿ ಬಹಳಷ್ಟು ಕಡೆ ಕಾಂಡಗಳಿಗೆ ಕೂಡ ಮಚ್ಚೆ ರೋಗವನ್ನು ಕಾಣಿಸಿಕೊಳ್ತಾ ಇದೆ. ತೊಗರಿ ಮುಖ್ಯವಾದ ಬೆಳೆ, ಆನ್ ಟೈಮ್ ಮಳೆ ಆಗಿದೆ, ಆ ಮಚ್ಚೆಗಳಲ್ಲಿ ಕೆಲವು ಇದ್ದವ ತೇವಾಂಶದಿಂದಾಗಿ ಫೈಟಾಪ್ತರ ಎಂಬ ಸಾಯಿಲ್ ಬೋರ್ನ್ ಅಂದ್ರೆ ಮಣ್ಣಿನಿಂದ ಉದ್ಭವವಾಗುವಂತಹ ರೋಗಾಣು ಜಾಸ್ತಿ ಆಗುದರಿಂದ ಕಾಂಡದವಾಗಿ ಮತ್ತೆ ಬಟ್ಟೆಯಲ್ಲಿ ಕೂಡ ಕೊಳೆ ಉಳಿದ್ರಿಂದ ಕಾಂಡ ಮುರಿದು ಬಿಡುವ ಸಾಧ್ಯತೆಗಳು ಜಾಸ್ತಿ ಇತ್ತು. ಅದಕ್ಕೋಸ್ಕರ ಇದ್ರೆ ಮಳೆ ಕಡಿಮೆ ಆಗಿದೆ, ಬಿಸಿಲು ಬಂದಿದೆ ಅಲ್ಪ ಅಲ್ಪ, ಅಂತ ಟೈಮಲ್ಲಿ ಇಂಟರ್ ಕಲ್ಟಿವೇಶನ್ ಎಡೆ ಪಾಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಬೇರುಗಳ ಉಸಿರಾಟ ಚೆನ್ನಾಗುತ್ತೆ, ಗಿಡಗಳಿಗೆ ಒಳ್ಳೆ ನ್ಯೂಟ್ರಿಯಂಟ್ ಕೂಡ ಸಿಗ್ತವೆ, ಆಮೇಲೆ ರೋಗಾಣು ಕೂಡ ಸ್ವಲ್ಪ ಮಾಯ ಆಗ್ತದೆ. ಅದಕ್ಕೋಸ್ಕರ ಮೊದಲ ಕಾರ್ಯಕ್ರಮ ಮದುವೆ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಎಲ್ಲಿ ನೀರು ಹತ್ತಿಕೊಂಡು ರೋಗ ಸಿಂಪ್ಟಮ್ಸ್ ಕಾಣ್ತಾ ಇದೆಯಾ, ಅಲ್ಲಿ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಸಂಯುಕ್ತ ಶಿಲೀಂದ್ರನಾಶಕ ರೆಡೋಮಿಲ್ ಅಂತ ಕರಿತೀವಿ ನಾವು, ಅದನ್ನು 3 gram ಪ್ರತಿ ಲೀಟರ್ ನೀರಲ್ಲಿ ಹಾಕಿ ಕಾಂಡ ಮತ್ತೆ ಬಡ್ಡೆ ಭಾಗ ನೆನೆಯುವಂತೆ ಸಿಂಪರಣೆ ಮಾಡಬೇಕು. ಆವಾಗ ರೋಗವನ್ನು ಹತೋಟಿ ಮಾಡಬಹುದು. ಈ ರೀತಿ ಇದ್ರೆ ಸಮಗ್ರವಾಗಿ ರೋಗವನ್ನು ಹತೋಟಿ ಮಾಡಬಹುದು. ಇನ್ನು ಸಾವಯವ ರೈತರು ಬೇವಿನ ಹಿಂಡಿ